ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ರೈತ ಮಿತ್ರರೇ, ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಒಣ ಬೇಸಾಯ ಈ ಕುರಿತಾಗಿ ಜಿ ಸೋಮಶೇಖರ ಅವರೊಂದಿಗೆ ಸಂದರ್ಶನ. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಹೂವಿನಡಗಲಿ ತಾಲೂಕು ಉತ್ತಂಗಿಯ ಗುಡೇಕೋಟೆ ಸೋಮಶೇಖರ್ ಅವರಿದ್ದಾರೆ. ಸುಮಾರು 48 ಎಕರೆಯ ಒಣ ಬೇಸಾಯ ಮಾಡ್ತಾ ಇದ್ದಾರೆ ಅವರು. ಅವರ ವಿವಿಧ ಅನುಭವಗಳನ್ನು ಇವತ್ತು ಅವರು ನಮ್ಮ ಜೊತೆ ಹಂಚಿಕೊತಾ ಇದ್ದಾರೆ. ಸೋಮಶೇಖರ್ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಸುಮಾರು 48 ಎಕರೆಯ ಒಣ ಬೇಸಾಯದ ಕ್ಷೇತ್ರ ತಮ್ಮದು, ಇಲ್ಲಿ ಏನೇನು ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀರಿ? ನಾವು 48 ಎಕರೆಯಲ್ಲಿ ಒಣ ಬೇಸಾಯ ಮಾಡ್ತಾ ಇದ್ದೀವಿ. ಅದರಲ್ಲಿ ಭಾಳ ಮುಖ್ಯವಾಗಿ ನಾವು ಬೆಳೀತಕ್ಕಂಥ ಮೆಕ್ಕೆಜೋಳ, ಈರುಳ್ಳಿ ಮತ್ತು ಮೆಣಸಿನಕಾಯಿ, ಇವನ್ನ ಮೂರು ನಮ್ಮ ಮುಖ್ಯ ಬೆಳೆಗಳು. ಸಣ್ಣ ಪುಟ್ಟ ನಾವು ಬೇರೆ ಬೇರೆ ಸ್ವಲ್ಪ ನವಣೆ ಹಾಕಿಂತೀವಿ, ಸಜ್ಜೆ ಹಾಕಿಂತೀವಿ, ಅವನ್ನ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಹಾಕಿದ್ದು ನಮ್ಮ ಇವೇ ಮೂರು ಮೇನ್ ಕ್ರಾಪ್ಗಳು. ಸುಮಾರು 48 ಎಕರೆಯ ಕ್ಷೇತ್ರ ತಮ್ಮದು, ಇದು ಸಣ್ಣ ಪ್ರಮಾಣದ್ದಲ್ಲ. ಇಲ್ಲಿ ಕೃಷಿ ಮಾಡಬೇಕು ಅಂತಂದರೆ ಪೂರ್ತಿಯಾಗಿ 48 ಎಕರೆನು ನೀವು ಸಾಗುವಳಿ ಮಾಡಬೇಕು ಅಂತಂದರೆ ಇಲ್ಲಿ ಸಾಕಷ್ಟು ವೆಚ್ಚನೂ ಇದೆ, ಪರಿಶ್ರಮನೂ ಇದೆ, ಎಲ್ಲನೂ ಇದೆ. ಇದರ ಜೊತೆಗೆ ಇದು ಬೆತ್ತಲು ಭೂಮಿ ಅಂತ ಕೂಡ ತಾವು ಹೇಳಿದ್ರಿ. ಇಲ್ಲಿ ಏನಾದರೂ ಸಣ್ಣ ಪುಟ್ಟ ನೀರಾವರಿ ಸೌಲಭ್ಯ ತಾವು ಮಾಡ್ಕೊಂಡಿದ್ದೀರಾ? ಹೇಗೆ ನೀರಾವರಿ ಸೌಲಭ್ಯ? ನಾವು ಮಾಡ್ಕೊಂಡಿಲ್ಲ, ಬಟ್ ನಾವು ಬೋರ್ ಹಾಕ್ಸಿದ್ರು ನೀರು ಬೀಳಿಲ್ಲ. ಅಲ್ಲಿ ನಮ್ಮಲ್ಲಿ ನೀರು ಬೀಳೋದು ಪ್ರಮಾಣನೂ ಭಾಳ ಕಮ್ಮಿ ಇದೆ. ಅದಕ್ಕೋಸ್ಕರ ಕೃಷಿ ಹೊಂಡ ಮಾಡಿಸ್ಕೊಂಡಿದ್ದೀನಿ. ಕೃಷಿ ಹೊಂಡ ಒಂದು ರೈತರಿಗೆ ವರದಾನ ಅಂತ ಹೇಳಿಕ್ ನಾನು ಇಷ್ಟಪಡ್ತೀನಿ, ನನ್ನ ಅನುಭವದ ಪ್ರಕಾರ. ಯಾಕೆಂದರೆ ಒಂದು ಸರ್ಕಾರದ ಒಂದು ಒಳ್ಳೆಯ ಯೋಜನೆ ಅದು, ಎಲ್ಲ ರೈತರಿಗೂ ಅದರಿಂದ ಭಾಳ ಉಪಯೋಗ ಆಗ್ತದೆ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ. ಯಾಕೆಂದರೆ ನಾನು ಅದರ ಸದುಪಯೋಗ ನಾನು ಪಡ್ಕೊಂಡಿದ್ದೀನಿ. ನಂದು 21 ಮೀಟರ್ ಹೊಂಡ ಇದೆ. ಒಂದು 20-25 ಎಕರೆ ಹೊಲದೊಂದು ನೀರು ಮೇಲುಗಡೆಯಿಂದ ಬರುತ್ತೆ, ಅಲ್ಲಿ ಸ್ಟಾಕ್ ಆಗುತ್ತೆ. ಆ ನೀರು ನನಗೆ ಹೆಚ್ಚು ಕಮ್ಮಿ ಹಾಯಿ ನೀರು ಮಾಡಿದರೆ 1.5 ಎಕರೆ ನಾನು ಹಾಯಿ ನೀರು ಹಾಕ್ಸ್ಬೋದು. ಒಂದು 3 ಸಲ ಹಾಕ್ಸ್ಬೋದು ಒಂದು ಬೆಳೆ, ಯಾವುದಾದ್ರೂ ಬೆಳೆ ಇರಲಿ, ಈರುಳ್ಳಿ ಆಗಲಿ, ಮೆಕ್ಕೆಜೋಳ ಆಗಲಿ, ಯಾವ ಬೆಳೆನಾದರೂ ಕೂಡ 1.5 ಎಕರೆಗೆ ನಾವು ಹಾಯಿ ನೀರನ್ನ ಹಾಸಿ ನಾವು ಸಂದಿಗ್ಧ ಹಂತದಲ್ಲಿ ನಾವು ಅದನ್ನ ಬೆಳೆಯನ್ನ ತಕ್ಕೋಬಹುದು. ಡ್ರಿಪ್ ಏನಾದರೂ ನಾವು ಅಳವಡಿಸಿದ್ರೆ ಅಥವಾ ಸ್ಪ್ರಿಂಕ್ಲರ್ ಏನಾದರೂ ಅಳವಡಿಸಿದ್ರೆ 4 ಎಕರೆ ಮಾಡಬಹುದು. ನನ್ನ ಅನುಭವದ ಪ್ರಕಾರ 4 ಎಕರೆ ಕೂಡ ನೀವು ಒಬ್ಬ ರೈತನ 21 ಮೀಟ್ರ್ ಉದ್ದ ಆಗಲಾರಿರ್ತಕ್ಕಂಥ ಹೊಂಡದಲ್ಲಿ ನಾವು 4 ಎಕರೆಯನ್ನು ಡ್ರಿಪ್ ಇರಿಗೇಷನಲ್ಲಿ ಮಾಡಿ ನಾವು ಬೆಳೆಯನ್ನು ತಕ್ಕಬಹುದು. ಇದೇ ವರ್ಷ ನಮಗೆ ಮುಂಗಾರಿ ಭಾಳ ಚೆನ್ನಾಗಿ ಮಳೆ ಆಯಿತು, ತದನಂತರ ಮಳೆಯೆಲ್ಲ ಕೈ ಕೊಟ್ಬಿಡ್ತು. ನಮ್ಮ ಮುಂಗಾರಿ ಮಳೆ ಆದಾಗ ನಮಗಿಲ್ಲಿ ಕೃಷಿ ಹೊಂಡ ತುಂಬಿತು. ನಾನು ಈರುಳ್ಳಿ ಹಾಕಿದೆ 1 ಎಕರೆಗೆ ಈರುಳ್ಳಿ ಹಾಕಿದೆ, ಆಮೇಲೆ ಕೃಷಿ ಹೊಂಡದಲ್ಲಿ ನೀರಿತ್ತು, ಆ ಮಳೆನೂ ಆಮೇಲೆ ಬರಲೇ ಇಲ್ಲ. ಆ ಕೃಷಿ ಹೊಂಡದ ನೀರನ್ನು ನಾನು 4 ಸಾರಿ ಆ ಈರುಳ್ಳಿಗೆ ಬಿಟ್ಟು 1 ಎಕರೆದಲ್ಲಿ 220 ಪಾಕೆಟ್ ಈರುಳ್ಳಿ ಬೆಳೆದಿದ್ದೀನಿ. ನಾನು ಬೆಂಗಳೂರಿಗೆ ಈರುಳ್ಳಿ ಒಯ್ದಿದ್ದೀನಿ, 1,02,000 ಆ ಈರುಳ್ಳಿ ಆಗಿದೆ ನನಗೆ. ನೋಡ್ರಿ, ಈಗ ಕೃಷಿ ಹೊಂಡ ಇಲ್ಲಾಂದರೆ ನಾನು ಆ ಪ್ರಮಾಣದಲ್ಲಿ ಈರುಳ್ಳಿ ಬೆಳೆಯೋಕೆ ಆಗ್ತಾ ಇರಲಿಲ್ಲ. ಕೃಷಿ ಹೊಂಡ ಇರೋದ್ರಿಂದ ನನಗೆ ಮತ್ತೆ ನಾನು ಖರ್ಚು ಮಾಡಿದ್ದು 45,000, ಹೆಚ್ಚು ಕಮ್ಮಿ 1,02,000 ರೂಪಾಯಿ ನನಗೆ ಈರುಳ್ಳಿದು ಆಗಿದೆ, ಹೆಚ್ಚು ಕಮ್ಮಿ 60,000 ರೂಪಾಯಿ ನಮಗೆ ಲಾಭ ಆಗಿದೆ 1 ಎಕರೆದಿಂದ. ಅದು ರೇಟ್ ಸಿಗಲಿಲ್ಲ, 12.5 ರೂಪಾಯಿ ಸಿಕ್ತು, ಆದರೂ ಕೂಡ ಇಷ್ಟು ಲಾಭ ಆಗಿದೆ. ಇನ್ನೂ ರೇಟ್ ಜಾಸ್ತಿ ಏನಾದರೂ ಸಿಕ್ಕಿದ್ರೆ ಇನ್ನೂ ಲಾಭ ಆಗೋ ಚಾನ್ಸಸ್ಸು ಭಾಳ ಇತ್ತು. ಇದು ನನ್ನ ಕೃಷಿ ಹೊಂಡದ ಅನುಭವ. ಮತ್ತು ಕೆಳಗಲ್ ಪಟ್ಟಿಗೆ ಸ್ವಲ್ಪ ಹಾಕಿದೆ, ಅದಕ್ಕೆ ನೀರಾಗಲಿಲ್ಲ, ಅದು ಕೃಷಿ ಮತ್ತೆ ಮಳೆ ಬರಲಿಲ್ಲ, ಹೊಂಡ ತುಂಬಲಿಲ್ಲ. ಬೇರೆಯವ್ರ ನೀರು ತೊಗೊಂಡು ಅಲ್ಲಿ ಕೃಷಿ ಹೊಂಡಕ್ಕೆ ಬಿಡ್ಕೊಂಡು ಮತ್ತೆ ಬೇರೆ ಚಟುವಟಿಕೆಗಳು ಮಾಡ್ಕೊಂಡು ನಾನು ಕೃಷಿ ಹೊಂಡ ಇರೋದ್ರಿಂದ ಅಕ್ಕಪಕ್ಕದ ಬೋರ್ಗಳು ನೀರಾವರಿ ಏನಾದರೂ ಇದ್ರೂ ಕೂಡ ನಾವು ಅವರಿಗೆ ಅವಶ್ಯಕತೆ ಇಲ್ಲದಾಗ ನಾವು ಅದನ್ನು ಹೊಂಡಕ್ಕೆ ಬಿಡ್ಕೊಂಡು ನಾವು ಅದನ್ನು ಬಳಸಿಕೊಬೋದು. ಆ ನೀರನ್ನು ಹೊಂಡದಲ್ಲಿ ಸ್ಟಾಕ್ ಮಾಡ್ಕೊಂಡು ಅದನ್ನ ಆ ನೀರನ್ನು ಬಳಸ್ಬೋದು. ಅದೇ ರೀತಿ ಈಗ ನಾನು ಈ ಕರೆಕಡ್ಲಿನೂ ಆ ಹೊಲದಲ್ಲಿ ಹಾಕಿದ್ದೀನಿ, ಈರುಳ್ಳಿ ಹೊಲದಲ್ಲಿ ಕರೆಕಡ್ಲಿ ನೀವು ಹಾಕಿದ್ದೀನಿ, ಚೆನ್ನಾಗಿದೆ ಕರೆಕಡ್ಲಿ. ಸುಮಾರು 1 7 ಚೀಲ ಕರೆಕಡ್ಲಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದೀನಿ ಬರ್ಬೋದು. ಒಂದೇ ಸಲ ನೀರು ಕೊಟ್ಟಿರೋದು ಕೃಷಿ ಹೊಂಡದಿಂದನೇ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಸೋಮಶೇಖರ್, ನಿಮ್ಮ ಪ್ರಮುಖ ಬೆಳೆ ಮೆಕ್ಕೆಜೋಳ, ಈರುಳ್ಳಿ, ಅದ್ರ ಜೊತೆಗೆ ಮೆಣಸಿನಕಾಯಿ ಕೂಡ ಹೇಳಿದ್ರಿ ನೀವು. ಮೆಣಸಿನಕಾಯಿಗೆ ಕೂಡ ಅವಾಗವಾಗ ಸ್ವಲ್ಪ ನೀರು ಕೊಡಬೇಕಾಗತ್ತಲ್ಲ, ಅದರ ನಿರ್ವಹಣೆ ಹೇಗೆ ಅಂತ? ನಾನು ಪ್ರಮುಖವಾಗಿ ನೀರಾವರಿ ನಮ್ಮಲ್ಲಿ ಕಮ್ಮಿ ಇರೋದ್ರಿಂದ ಮೆಣಸಿನಕಾಯಿಗೆ ನಾನೇನು ಕೊಡ್ತಾ ಇಲ್ಲ. ಡ್ರೈಲ್ಯಾಂಡಲ್ಲಿ ಬೆಳೀತಕ್ಕಂಥ ನಮ್ಮ ಇಲ್ಲೇ ಲೋಕಲ್ ಬೀಜಗಳನ್ನು ನಾನು ಹಾಕ್ತಾ ಇದ್ದೀವಿ. ಹಾಗಾಗಿ ನಾವು ಏನು ಮಾಡ್ತೇವೆ ಅಂತಂದರೆ ಬರೀ ಮೆಣಸಿನಕಾಯಿ ಒಂದೇ ಬೆಳೆ ನಾವು ಮಾಡ್ತಾ ಇಲ್ಲ, ಮಿಶ್ರ ಬೆಳೆ ಆಗಿ ಅದಕ್ಕೆ ಈರುಳ್ಳಿನೂ ಮಾಡ್ತಾ ಇದ್ದೀವಿ. ನಾನು ಹೆಚ್ಚಾಗಿ 4-6 ಎಕರೆ ಈರುಳ್ಳಿ ವರ್ಷ ಹಾಕ್ತೀನಿ. ಆ ಈರುಳ್ಳಿಯಲ್ಲಿ ಏನು ಮಾಡ್ತೇವೆ ಅಂತಂದರೆ ಸುಮಾರು 4 ಅಡಿ ಅಗಲಕ್ಕೆ ಮೆಣಸಿನ ಗಿಡ ಹಾಕ್ಯಂತ ಹೋಗ್ತೇವೆ, ಅಕ್ಟಿ ಹಾಕ್ತೀವಿ ನಾವು. ಈರುಳ್ಳಿ ಮೊದಲು ಉಗ್ಗಿಬಿಡ್ತೀವಿ, ಕೆಲವರು ಉಗ್ತಾರೆ, ನಾನು ಉಗ್ಗೋದಿಲ್ಲ. ಈರುಳ್ಳಿ ಕೂಡ ನಾನು ಬೀಜನ ಬಿತ್ತಾನೆ, ಮುಗುರ್ಗಿಲೆ ಎತ್ತಿನ ಜೊತೆಗೆ ಗೊಬ್ಬರ ಮತ್ತು ಬೀಜವನ್ನು ಮಿಕ್ಸ್ ಮಾಡ್ಕೊಂಡು ಈರುಳ್ಳಿನ ಬಿತ್ತೋ ಪದ್ಧತಿ ನಾನು ಮಾಡ್ತಾ ಇದ್ದೀನಿ. ಬಿತ್ತಿದರೆ ಭಾಳ ಉಪಯೋಗ ಇದೆ ರೈತರಿಗೆ, ಯಾಕಂದರೆ ನೇರವಾಗಿ ಬೀಜ ಹಸಿಗೆ ಬೀಳೋದ್ರಿಂದ ನಾವು ಬಿತ್ತಿದ ದಿವಸನೇ ಜರ್ಮಿನೇಷನ್ ಸ್ಟಾರ್ಟ್ ಆಗ್ತೈತಿ, ಹುಟ್ಟಕ್ಕೆ ಸ್ಟಾರ್ಟ್ ಆಗ್ತೈತಿ. ಅಲ್ಲಿ ನಾವು ಮಳೆ ಮತ್ತೆ ಕಾಯೋ ಪ್ರಮೇಯ ಇರೋದಿಲ್ಲ. ಎರಡನೇದು, ಆ ಬೀಜದ ಕೆಳಗೆ ಗೊಬ್ಬರ ಬೀಳೋದ್ರಿಂದ ನಮಗೆ ಇಳುವರಿ ಜಾಸ್ತಿ ಆಗುತ್ತೆ. ಮೂರನೇದು, ಸ್ವಲ್ಪ ಕಳೆ ಕೂಡ ಕಮ್ಮಿ ಬರುತ್ತೆ. ಹಾಗಾಗಿ ನಾವು ಈರುಳ್ಳಿ ಬೀಜನ ಗೊಬ್ಬರದಲ್ಲಿ ಮಿಕ್ಸ್ ಮಾಡ್ಕೊಂಡು ಬಿತ್ತೀನಿ. ಆ ಬಿತ್ತೋ ಸಮಯದಲ್ಲೇ ನಾವು ಏನು ಮಾಡ್ತೇವೆ ಅಂದರೆ ಮೆಣಸಿನ ಗಿಡನ ಅಕ್ಟಿಯಾಗಿ ನಾವು ಹಾಕ್ತೀವಿ. ಈರುಳ್ಳಿ ಬಂದಮ್ಯಾಗ ನಾವು ಮೆಣಸಿನ ಗಿಡನೂ ಚೆನ್ನಾಗಿ ಬರುತ್ತೆ. ನಾನು ಆಚೆ ವರ್ಷ 4 ಎಕರೆಯಲ್ಲಿ ಈರುಳ್ಳಿ ರೇಟ್ ಇತ್ತು, ಅದರಲ್ಲಿ ಅಕ್ಟಿ ಬೆಳೆಯಾಗಿ ಮೆಣಸಿನ ಗಿಡನೂ ಹಾಕಿದೆ. ನನಗೆ ಈರುಳ್ಳಿ 1,75,000 ರೂಪಾಯಿಗೆ ಈರುಳ್ಳಿ ಆಯಿತು, 4 ಎಕರೆ ಕಪ್ಪು ಭೂಮಿ. ಮತ್ತು ಅದು ಈರುಳ್ಳಿ ಆದಮ್ಯಾಗ ಹಿಂಗಾರಿನೂ ಚೆನ್ನಾಗಾಯಿತು ಮಳೆ. 150,000 ಒಣ ಮೆಣಸಿನಕಾಯಿ ಮಾರಿದ್ದೀನಿ, ಒಣ ಭೂಮಿಯಲ್ಲೇ 14 ಕ್ವಿಂಟಲ್ ಒಣ ಮೆಣಸಿನಕಾಯಿ ಆಗಿದ್ದಾವೆ. ಹಿಂಗಾರಿ ಚೆನ್ನಾಗಿ ಮಳೆ ಆದ್ಯಪ್ಪ ಅಂತಂದರೆ ನೀವು ಒಣ ಭೂಮಿಯಲ್ಲೂ ಒಳ್ಳೆಯ ಇಳುವರಿ ಮೆಣಸಿನ ಗಿಡ ಬರುತ್ತೆ. ಆಮೇಲೆ ಈಗ ನೀರಾವರಿ ಮೆಣಸಿನ ಗಿಡ ಬೆಳೆದು ನಮ್ಮಲ್ಲಿ ಭಾಳ ಕಮ್ಮಿ, ಒಣಭೂಮಿ ಬೇಸಾಯದಲ್ಲೇ ಹೆಚ್ಚಾಗಿ ರೈತರು ಒಣ ಮೆಣಸಿನಕಾಯಿ ಬೆಳೀತಾರೆ. ಅಂದರೆ ಈ ಒಣ ಬೇಸಾಯ ಭೂಮಿಗೆ ಸೀಮಿತ ಆಗಿರುವಂಥ ಏನು ತಳಿಗಳಿವೆ, ಬೀಜಗಳಿವೆ, ಅದನ್ನೇ ಉಪಯೋಗಿಸೋದು ಭಾಳ ಮುಖ್ಯ ಅಂತೀರಿ ಸೋಮಶೇಖರ್? ಹೌದ್ರಿ ಹೌದ್ರಿ. ಈಗ ನಾವು ಹೈಬ್ರಿಡ್ ವೆರೈಟಿ ನಾವು ಏನಾದರೂ ಒಣ ಬೇಸಾಯಕ್ಕೆ ನಾವು ಅವನ್ನ ಬಳಸಿದೆ ಅಂದರೆ ಅವಕ್ಕೆ ರೋಗಗಳು ಜಾಸ್ತಿ, ಆಮೇಲೆ ಕಾಯಿ ಕಮ್ಮಿ ಪ್ರಮಾಣ ಬಿಡತಕ್ಕಂಥದ್ದು, ಆಮೇಲೆ ನೀರಿನ ಬೇಡಿಕೆನ ಜಾಸ್ತಿ ಇರತಕ್ಕಂಥ ಬೆಳೆಗಳವು. ಮಳೆ ಆಗಲಿಲ್ಲ ಅಂದರೆ ಭಾಳ ಇಳುವರಿ ಕುಂಠಿತ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಹಾಗಾಗಿ ಒಣ ಬೇಸಾಯಕ್ಕೆ ಅನುಕೂಲತೆ ಆಗ್ತಕ್ಕಂಥ ಬೀಜಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ರೈತರು ಉತ್ತಮ, ಯಾಕಂದರೆ ಹೈಬ್ರಿಡ್ ಬೀಜಗಳು ಅದಕ್ಕೆ ನೀರು ಮತ್ತು ಗೊಬ್ಬರ ಎರಡೂ ಜಾಸ್ತಿ ಕೇಳ್ತವೆ. ಅದಕ್ಕೋಸ್ಕರ ನಾನು ಒಣ ಬೇಸಾಯಕ್ಕೆ ಸೂಕ್ತವಾದ ತಳಿಗಳನ್ನು ಆರಿಸ್ಕೊಂತೀನಿ. ಇದರ ಜೊತೆಗೆ ಸೋಮಶೇಖರ್, ತಾವು ಬಲೆ ಬೇಸಾಯ ಪದ್ಧತಿಯನ್ನು ಕೂಡ ಅಳವಡಿಸಿಕೊಂಡಿದ್ದೀರಿ ಅಂತ ಕೇಳಿದೆ ನಾನು, ಏನಿದು ಬಲೆ ಬೇಸಾಯ ಅಂದರೆ? ಯಾವುದೇ ನಾವು ಮೇನ್ ಕ್ರಾಪನ್ನು ತೊಗೊಂಡಾಗ ಕೆಲವರು ಅದಕ್ಕೆ ಬಲೆ ಬೆಳೆ ಅಂತಾರೆ, ಅಂದರೆ ಬಾರ್ಡರ್ ಲೈನಿಗೆ ಏನಾದರೂ ಬೆಳೆ ಹಾಕೆಂದು ಅದಕ್ಕೆ ರೋಗಗಳನ್ನು ಕಮ್ಮಿ ಆಗಲಿಕ್ಕೆ ಒಂದು ಬಲೆ ಬೆಳೆ ಪದ್ಧತಿ ಅಂತ ನಾವು ಇಲ್ಲಿ ಎಷ್ಟೋ ಕೃಷಿ ಕಾರ್ಯಕ್ರಮದಲ್ಲಿ ಕೇಳಿರ್ತೀವಿ. ಆ ನಿಟ್ಟಿನಲ್ಲಿ ನಾನು ನನ್ನದೇ ಆದಕ್ಕಂಥ ಒಂದು ಪ್ರಯತ್ನನ ಒಂದು ವರ್ಷ ಮಾಡಿದ್ದೆ. ಅಲ್ಲಿ ನಮಗೆ ಮೆಣಸಿನ ಗಿಡ ಮೇನ್ ಕ್ರಾಪ್ ಮಾಡ್ಕೊಂಡು ಮೆಣಸಿನ ಗಿಡಕ್ಕೆ ಯಾವ್ಯಾವ ರೋಗಗಳು ಬರ್ತವೆ ಅದರಲ್ಲಿಂದ ನಾವು ಯಾವ ರೀತಿ ಅವನ್ನ ನ್ಯಾಚುರಲ್ ಆಗಿ ಪ್ರಕೃತಿದತ್ತವಾಗಿ ಅವನ್ನ ನಾವು ತಡೆ ಹಿಡಿಬಹುದು, ಔಷಧನ ಹೊಡಲಾರ್ದ್ರೆ ಏನಾದರೂ ಅದಕ್ಕೆ ಮಾರ್ಗೋಪಾಯಗಳು ಅದಾವೆ ಅಂತ ನಾವು ಹುಡುಕಾಡಿದಾಗ ಬಲೆ ಬೆಳೆ ಪದ್ಧತಿಯಿಂದನೂ ನಾವು ನಮ್ಮ ಮೇನ್ ಕ್ರಾಪ್ ಅಂದರೆ ಆರ್ಥಿಕವಾಗಿ ನಾವು ಏನು ಬೆಳಿಬೇಕಂತ ಇದ್ದೇವೋ ಆ ಕ್ರಾಪನ್ನು ನಾವು ಪ್ರೊಡಕ್ಟ್ ಮಾಡ್ಕೋಬೋದು. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದಾಗ 2 ಎಕರೆ ಹೊಲದಲ್ಲಿ ನಾನು ಏನು ಮಾಡಿದೆ ಅಂತಂದರೆ ಪೂರ್ತಿ ಮೆಕ್ಕೆಜೋಳನ ಬಾರ್ಡರ್ 4 ಲೈನ್ ಎಲ್ಲ ಹಾಕಿದೆ. ಒಂದೇ ದಿವಸನೇ ಬಿತ್ತಿದ್ದೀನಿ, 4 ಲೈನು ಪೂರ್ತಿ ಸುತ್ತೂರ್ಲಿ ಆ ಹೊಲದ 2 ಎಕರೆ ಹೊಲದ ಸುತ್ತೂರ್ಲಿ ಮೆಕ್ಕೆಜೋಳನ ಬಿತ್ತಿ ಒಳಗಡೆ ಏನು ಮಾಡಿದೆ ಅಂತಂದರೆ 4 ಲೈನು ಮೆಣಸಿನ ಲೈನು, ಆಮೇಲೆ 2 ಲೈನ್ ಮೆಕ್ಕೆಜೋಳ, 4 ಲೈನ್ ಮೆಣಸಿನ ಗಿಡ ಮತ್ತು 2 ಲೈನ್ ಮೆಕ್ಕೆಜೋಳ. ಈ ರೀತಿ ಅದನ್ನ ಮಾಡ್ಕೊಂತಾನೆ ಬಂದೆ. ಅದು ಯಾಕೆ ಅಂತಂದರೆ ಈಗ ನಾನು ಮೆಕ್ಕೆಜೋಳದ ಪಕ್ಕಕ್ಕೆ ಮೆಣಸಿನ ಗಿಡ ಭಾಳ ಚೆನ್ನಾಗಿ ಬರುತ್ತೆ, ಯಾಕಂದರೆ ಡ್ರಿಪ್ಸ್ ನುಸಿ ಹಾವಳಿ ಕೂಡ ಭಾಳ ಕಮ್ಮಿ ಆಗುತ್ತೆ. ಡ್ರಿಪ್ಸು ಬಲೆ ಬೆಳೆ ಇರೋದ್ರಿಂದ ಒಳಗೆ ಬರೋ ಚಾನ್ಸಸ್ಸು ಭಾಳ ಕಮ್ಮಿ. ಹಾಗಾಗಿ ಮುಟುರು ರೋಗ ಏನಂತವ ಆ ಮುಟುರು ರೋಗನ 80% ಈ ರೀತಿ ಮಾಡೋದ್ರಿಂದ ನಾವು ತಡಿಬಹುದು. ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಮೆಣಸಿನ ಗಿಡಕ್ಕೆ ಮುಟ್ಟು ರೋಗನೇ ನಮಗೆ ಮುಳುವಾಗಿರ್ತಕ್ಕಂಥದ್ದು, 80% ಇಳುವರಿ ಕಮ್ಮಿ ಮಾಡಲಿಕ್ಕೆ ಮುಟ್ಟು ರೋಗನೇ ಕಾರಣ. ಆ ಮುಟ್ಟು ರೋಗನ ನಾವು ಹೆಚ್ಚಾಗಿ ನಾವಲ್ಲಿ ಅದೇ ಬಲೆ ಬೆಳೆ ಪದ್ಧತಿಯಿಂದ ಏಕದಳ ಹಣ್ಣು ಹಾಕೆಂದು ನಾವು ಮೆಕ್ಕೆಜೋಳ ಆಗಲಿ ಸಜ್ಜೆ ಆಗಲಿ ಜೋಳ ಆಗಲಿ ಇವನ್ನ ಯಾವನ್ನ ಹಾಕಿದರೂ ಕೂಡ ಒಳಗಡೆ ಮತ್ತು ಬಾರ್ಡರ್ ಲೈನಿಗೆ ಹಾಕಿದ್ರು ಕೂಡ ನಾವು ಆ ನುಸಿಪೀಡೆಯನ್ನು ನಾವು ಸಾಕಷ್ಟು ತಡೆ ಹಿಡಿಬೋದು, ಹೆಚ್ಚಿನ ಇಳುವರಿನ ಕೂಡ ತಗೋಬೋದು ನನ್ನ ಪ್ರಕಾರ. ಅದು 2 ಎಕರೆ ಹೊಲದಲ್ಲಿ ಆ ವರ್ಷ ಮಳೆ ಇಲ್ಲಿದ್ರೂ ಕೂಡ ಕಮ್ಮಿ ಮಳೆ ಆಗಿದೆ ಅಂದರೂ ಕೂಡ ನನಗೆ 12.5 ಕ್ವಿಂಟಲ್ ಮೆಕ್ಕೆಜೋಳ ಆಗಿದ್ವು, 1 ಕ್ವಿಂಟಲ್ 80 ಕೆಜಿ ಒಣಮೆಣಸಿನಕಾಯಿ ಆಗಿದ್ವು. ಒಣಮೆಣಸಿನಕಾಯಿ ನಾವು ಮಾರ್ಕೆಟಿಗೆ ಹೋದಾಗ ನಮ್ಮ ಒಣಮೆಣಸಿನಕಾಯಿನ ಭಾಳ ರೇಟ್ ಆಯಿತು, ಯಾಕಂದರೆ ಲಾಚ್ ಇತ್ತು, ಅದು ಯಾವುದು ಮುಟ್ಟಿದ್ದಿಲ್ಲ, ಬೆಂಡಾಗಿದ್ದಿಲ್ಲ. ಹಾಗಾಗಿ ಬಲೆ ಬೆಳೆ ಪದ್ಧತಿ ಭಾಳ ಲಾಭದಾಯಕ, ನಾನು ಆ ರೀತಿ ಪ್ರಯತ್ನ ಮಾಡಿ ಯಶಸ್ವಿ ಆಗಿದ್ದೀನಿ. ಅಂದರೆ ಇದು ಬಲೆ ಬೆಳೆ ಪದ್ಧತಿ ಅನ್ನೋದು ನಮ್ಮ ಹಿರಿಯರು ಹಿಂದಿನ ಕಾಲದಿಂದನೂ ಮಾಡಿಕೊಂಡು ಬಂದಿರುವಂಥದ್ದು, ಇದು ಇತ್ತೀಚಿನ ವರ್ಷಗಳಲ್ಲಿ ಬಿಟ್ಟು ಹೋಗಿತ್ತು, ಇದನ್ನು ನೀವು ಮತ್ತೆ ಅದನ್ನು ನವೀಕರಿಸಿ ನೀವೇ ಬಳಸ್ತಾ ಇದ್ದೀರಿ. ಅದನ್ನು ಬಲೆ ಬೆಳೆ ಪದ್ಧತಿಯಿಂದ ಸಾಕಷ್ಟು ನುಸಿಪೀಡೆಗಳನ್ನು ನಾವು ತಡೆಗಟ್ಟಬಹುದು, ರೋಗಗಳನ್ನು ಕೂಡ ತಡೆಗಟ್ಟಬಹುದು ಅಂತ ಹೇಳಿದ್ರಿ ಸೋಮಶೇಖರ್. ಇದರ ಜೊತೆಗೆ ಈ ಮಿನಿಮಮ್ ಕಲ್ಟಿವೇಷನ್ ಪದ್ಧತಿ ಅಥವಾ ಮಿತವಾದ ಸಾಗುವಳಿ ಪದ್ಧತಿಯನ್ನು ನೀವು ಅಳವಡಿಸಿಕೊಂಡಿದ್ದೀರಿ ಅಂತ ಹೇಳಿದ್ರಿ, ಇದರ ಅನುಭವ ಹೇಗೆ? ಇಲ್ಲಿ ನಮಗೆ ಪ್ರಮುಖವಾಗಿ ರೈತರಿಗೆ ಈಗ ಇರ್ತಕ್ಕಂಥ ವ್ಯವಸಾಯ ಖರ್ಚುದಾಯಕ ವ್ಯವಸಾಯ, ಎಲ್ಲೆಲ್ಲಿ ಒಬ್ಬ ರೈತನಾಗಿ ಎಲ್ಲೆಲ್ಲಿ ನಾವು ಖರ್ಚುಗಳನ್ನು ಕಮ್ಮಿ ಮಾಡಿ ವ್ಯವಸಾಯ ಮಾಡ್ಬೋದು ಅನ್ನೋದನ್ನು ಪ್ರತಿಯೊಬ್ಬ ರೈತರೂ ಈಗಿನ ಸಂದರ್ಭದಲ್ಲಿ ಯೋಚನೆ ಮಾಡೋ ಒಂದು ಸಂಗತಿ. ಆ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡಿದಾಗ ನಾವು ಉಳುಮೆ ನಾವು ಯಾವ ರೀತಿ ಮಾಡಬಹುದು, ಯಾವ ಸಂದರ್ಭದಲ್ಲಿ ಮಾಡಬಹುದು, ಆಮೇಲೆ ಉಳುಮೆ ಕಮ್ಮಿ ಮಾಡಿದರೆ ಬೆಳೆ ಬರುತ್ತಾ ಲಾಭದಾಯಕ ಆಗುತ್ತಾ ಅಂತ ಕೆಲವಾರು ಪ್ರಶ್ನೆಗಳಿಗೆ ನಾನೇ ಉತ್ತರವನ್ನು ಕಂಡುಹಿಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಅಲ್ಲಿ ಈಗ ನಾನು 5-7 ವರ್ಷ ಆಯಿತು, 7 ವರ್ಷದಿಂದ ನನಗೆ ಯಾವುದು ಹೊಲನು ರಂಟಿ ಹೊಡೆದಿಲ್ಲ, ಫ್ಲೋ ಹೊಡೆದಿಲ್ಲ, ರಂಟಿ ಹೊಡೆಯೋದಿಲ್ಲ. ರಂಟಿ ಹೊಡೆಯೋದ್ರಿಂದ ಮೆರಿಟ್ಸು ಮತ್ತು ಡಿಮೆರಿಟ್ಸು ಸಾಕಷ್ಟಿದ್ದಾವೆ. ನನಗೆ ನನ್ನ ಅನುಭವದ ಪ್ರಕಾರ ಡಿಮೆರಿಟ್ಸ ಭಾಳ ಇದಾವೆ, ಅದರಲ್ಲಿ ನ್ಯೂನತೆಗಳು ಭಾಳ ಇದಾವೆ. ರಂಟಿ ಹೊಡೆಯೋದ್ರಿಂದ ಎಲ್ಲ ಬೆಳೆ ಬರುತ್ತೆ, ಉತ್ಕೃಷ್ಟವಾದ ಬೆಳೆ ಬರುತ್ತೆ ಅಥವಾ ಚೆನ್ನಾಗಿ ಬೆಳೆ ಬರುತ್ತೆ ಅಂತ ಏನು ಅದಕ್ಕೆ ನಮ್ಮ ಡ್ರೈಲ್ಯಾಂಡ್ನಲ್ಲಿ ಕಾಯಮೇನಿಲ್ಲ. ಅದಕ್ಕೋಸ್ಕರ ನಾವು ಮೊದಲೇ ಪೂರ್ವವಾಗಿ ವ್ಯವಸಾಯದ ಪೂರ್ವವಾಗಿ ಅಂದರೆ ನಾವು ಮುಂಗಾರು ಮಳೆ ಬರುವುದಕ್ಕಿಂತ ಪೂರ್ವವಾಗಿ ವ್ಯವಸಾಯ ಸಿದ್ಧಪಡಿಸಿಕೊಳ್ಳೋ ಪೂರ್ವವಾಗಿ ನಾವು ಎಷ್ಟು ಕಲ್ಟಿವೇಷನ್ ಕಮ್ಮಿ ಮಾಡಬಹುದು, ಯಾವ ರೀತಿ ಉಳುಮೆ ಮಾಡಿ ನಾವು ಲಾಭನ ತೆಗಿಬೋದು. ಇಲ್ಲಿ ನನ್ನ ಪ್ರಕಾರ ಏನಂತಂದರೆ ಸಂದರ್ಭಕ್ಕೆ ತಕ್ಕಂತೆ ವ್ಯವಸಾಯ ಮಾಡೋದು, ಭೂಮಿಗೆ ತಕ್ಕಂತೆ ವ್ಯವಸಾಯ ಮಾಡೋದು ಇಂಪಾರ್ಟೆಂಟ್. ಭೂಮಿ ನಮ್ಮದು ಕಪ್ಪು ಭೂಮಿ ಇದೆ ಅಂದರೆ ಅದಕ್ಕೆ ಆಳವಾಗಿ ಉಳುಮೆ ಮಾಡೋ ಅವಶ್ಯಕತೆ ಇಲ್ಲ. ಕೆಂಪು ಭೂಮಿ ಮಸಾರಿ ಇತ್ತಪ್ಪ ಅಂದರೆ 3 ವರ್ಷಕ್ಕೊಂದ್ಸಲ ನೀವು ಏನಾದರೂ ಸ್ವಲ್ಪ ರಂಟಿ ಹೊಡಿಸ್ಬೋದು, ಪದೇ ಪದೇ ವರ್ಷ ವರ್ಷ ರಂಟಿ ಹೊಡಿಸೋ ಅವಶ್ಯಕತೆ ಇಲ್ಲ. ಖರ್ಚು ವೆಚ್ಚಗಳನ್ನು ನೀವು ಲೆಕ್ಕ ಹಾಕಿದಾಗ ರಂಟಿ ಹೊಡಿಸಿ ವ್ಯವಸಾಯ ಮಾಡಿ 2-3 ಸಲ ಹರಗಿ ರೋಟಾವೇಟರ್ ಹೊಡಿಸಿ ಆ ಹೊಲನ ಹದಕ್ಕೆ ತೊಗೊಂಡು ಮಳೆ ಬಿದ್ದ ಮ್ಯಾಗ ನಾವು ಬಿತ್ತೇವಿ ಅಂತ ಏನಾದರೂ ಸಿದ್ಧತೆ ಮಾಡ್ಕೊಂಡೆ ಅಂದರೆ ನಾನು ಹಾಕಿದ ಲೆಕ್ಕದ ಪ್ರಕಾರ 1-4 ಎಕರೆ ನೀವು ಏನಾದರೂ ಆ ರೀತಿ ರಂಟಿ ಹೊಡೆದು ವ್ಯವಸಾಯ ಮಾಡೋದು ಆ ರೀತಿ ಏನಾದರೂ ಮಾಡಿದೆ ಅಂದರೆ ಸರಿಸುಮಾರು ನೀವು ಬಿತ್ತನೆ ಪೂರ್ವವಾಗಿಯೇ 10,000 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ರಂಟಿಗೆ, 2 ಸಲ ಹರಗಲಿಕ್ಕೆ, ರೋಟಾವೇಟ್ರಿಗೆ. ಅಷ್ಟು ಮಾಡಿದರೆ ಮಾತ್ರ ನಿಮಗೆ ಆ ಬಿತ್ತಕ್ಕೆ ಬರೋ ಸ್ಥಿತಿಯಲ್ಲಿ ಆ ಭೂಮಿ ಇರುತ್ತೆ. ಆ ರೀತಿ ನೀವು ಮಾಡಬೇಕಾದ್ರೆ ಸುಮಾರು 10,000 ರೂಪಾಯಿ ಅಂತೂ ಖರ್ಚು ಬೇಕಾಗುತ್ತೆ. ಅದಕ್ಕೆ ನಾನು ಇದು ರಂಟಿ ಹೊಡಿಲಿಲ್ದನ ಅಥವಾ ಉಳುಮೆ ಮಾಡಲಿಲ್ದನ ಬಿತ್ತಬಹುದಾ ಅಂತ ನನ್ನ ಒಂದು ಕ್ವಶನ್ಗೆ ನಾನು ಒಂದು ಆನ್ಸರ್ ಹುಡ್ಸೋಕ್ಕೆ ಪ್ರಯತ್ನ ಮಾಡಿದೆ. ಆ ನಿಟ್ಟಿನಲ್ಲಿ ನಾನು 2 ವರ್ಷದಿಂದ ಸತತವಾಗಿ ಉಳುಮೆನ ಮಾಡ್ತಾ ಇಲ್ಲ. ಡ್ರೈಲ್ಯಾಂಡ್ ಆದರೂ ಕೂಡ ನಾನು 2 ಹೊಲಗಳು ಅಂದರೆ 1 5 ಎಕರೆ ಹೊಲ, 1 9 ಎಕರೆ ಹೊಲ ಅವನು ಎರಡೂ ಉಳುಮೆ ಮಾಡಿಲ್ಲ. ಮೆಕ್ಕೆಜೋಳದ ಹೊಲ ಇದೆ, ಹಿಂದ ವರ್ಷ ಮೆಕ್ಕೆಜೋಳ ಬೆಳೆದಿದ್ದೆ. ಮೆಕ್ಕೆಜೋಳದ ಕೌಲಿ ಹಾಗೇ ಇದ್ವು. ನಾನು ಮಳೆ ಸ್ವಲ್ಪ ಲೇಟಾಗಿ ಬಂತು, ಅದು ನಾನು ನೋಡ್ತಾನೆ ಇದ್ದೆ ನನ್ನ ಹೊಲಗಳನ್ನ. ಈಗ ಯಾವುದು ಹುಲ್ಲು ಬೆಳೆದಿದೆ, ಆಮೇಲೆ ಎಷ್ಟು ಕಳೆ ಇದೆ, ಇನ್ನೂ ಒಂದು 15-20 ಬಿಟ್ಟರೆ ನಾವು ಬಿತ್ತಬಹುದಾ, ಆವಾಗ ಮಳೆ ಬರುತ್ತಾ, ಬಂದಾಗ ಹಸಿ ಇರುತ್ತಾ, ಏನು ಇವಾಗ ಹರಗ್ಬೋದಾ, ಅಥವಾ ಉಳುಮೆ ಮಾಡಬೇಕಾ, ರೋಟಾವೇಟರ್ ಹೊಡಿಬೇಕಾ, ಇದನ್ನು ನಾನೇನು ಮಾಡ್ತಾ ಇದ್ದೆ ಅಂದರೆ ಮುಂದೂಡ್ತಾನೇ ಬಂದೆ. ಯಾಕೆಂದರೆ ನಮ್ಮ ಹೊಲ ನಾವು ಸಿದ್ಧತೆ ಇರಬೇಕಲ್ಲ, ಮುಂಗಾರಿ ಮಳೆ ಆದಗಳೇ ನಾವು ಬಿತ್ತಕ್ಕೆ ನಮ್ಮ ಹೊಲ ಕರೆಕ್ಟ್ ಇರಬೇಕು. ಆ ನಿಟ್ಟಿನಲ್ಲಿ ಹೊಲ ಕೈ ತಪ್ಪಬಾರ್ದು, ಅದಕ್ಕೋಸ್ಕರ ನಾವೇನು ಮಾಡ್ತೇವೆ ಅಂದರೆ ಆ ಹೊಲನ ನೋಡ್ತಾನೆ ಇದ್ದೆ. ಉಳುಮೆ ಮಾಡಿದ್ದಿಲ್ಲ, ಟ್ಯಾಕ್ಟ್ರಿ ಹೋಗಿಲ್ಲ, ಎತ್ತುಗಳು ಹೋಗಿಲ್ಲ, ಯಾವುದೇ ರೀತಿಯೂ ನಾವು ಉಳುಮೆ ಮಾಡೇ ಇಲ್ಲ. ಮತ್ತು ಮಳೆ ಬಂತು, ಮತ್ತೆ ಮೆಕ್ಕೆಜೋಳನ ನಮ್ಮಲ್ಲಿ ರಂಟಿ ಹೊಡೆದರು, ಅವರೆಲ್ಲ ಹೊಲಗಳೆಲ್ಲ ಮತ್ತೆ ಪಾಕ ಮಾಡ್ಕೊಂಡು ಅವರು ಬಿತ್ತಲಿಕ್ಕೆಲ್ಲ ರೆಡಿ ಆದರು. ಅವಾಗ ನಂದು ಭೂಮಿ ಹಸಿ ಇತ್ತು, ಮೆಕ್ಕೆಜೋಳದ ಕೋಲಿ ಹಂಗೆ ಇದ್ವು ಇನ್ನು, ಅದರಲ್ಲಿ ನಾನು ಒಂದು ಸಲನೂ ಹರಗಿದ್ದಿಲ್ಲ. ಮತ್ತು ಹಿಂಗೆ ಹಸಿ ಇದೆ, ಹೆಂಗಾದರೂ ಈಗ ಬಿತ್ತಬಿಡೋಣ, ನೋಡೋಣ ಬೆಳೆ ಹೆಂಗೆ ಬರುತ್ತೆ ಅಂತಂದು ಹೇಳಿಬಿಟ್ಟು ಹಾಗೆ ಬಿತ್ತಿದೆ. ಮೆಕ್ಕೆಜೋಳದ ಕೋಲಿಯಲ್ಲೇ ಮತ್ತು ಮೆಕ್ಕೆಜೋಳನ ಬಿತ್ತಿದ್ದೀನಿ. ಚೆನ್ನಾಗಿ ಮಳೆ ಆಯಿತು, ಸ್ವಲ್ಪ ಚೆನ್ನಾಗಿ ಹುಟ್ಟಿಗೆಂತು ಎಲ್ಲ ಆಯಿತು. ಮತ್ತು ಈಗ ನನಗೆ ಆರ್ಥಿಕವಾಗಿ ಇದು ಲಾಭ ಆಗುತ್ತಾ, ಬೆಳೆ ಇಳುವರಿ ಬರುತ್ತಾ ಅಂತ ಕ್ವಶನ್ ಬಂತು ನನಗೆ. ಈಗ ಮೆಕ್ಕೆಜೋಳ ನಾವು ನಮ್ಮಲ್ಲಿ ಏನಂತಂದರೆ ನಾವು ಉಳುಮೆ ಮಾಡಿದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ, ಆಮೇಲೆ ಲಾಭದಾಯಕ ಆಗುತ್ತೆ ಅಂತ. ಇಲ್ಲಿ ಉಳುಮೆ ನಾನಿಲ್ಲಿ ಏನೂ ಮಾಡೇ ಇಲ್ಲ, ಆದರೂ ಕೂಡ ಮತ್ತು ಲಾಭ ಆಗುತ್ತೆ ಇಲ್ಲ ಅಂತ ನನಗೆ ಅನುಮಾನ ಆಯಿತು. ನೆಕ್ಸ್ಟು ಏನು ಪಕ್ಕದಲ್ಲಿ ಹೊಲದಲ್ಲೂ ಅವರು ರಂಟಿ ಹೊಡೆದು ಎರಡು ಸಲ ಹರಿಗಿ ಎಲ್ಲ ಹದ ತೊಗೊಂಡು ಎಲ್ಲ ಬಿತ್ತಿದ್ರು. ಅವರಿಗೂ ನನಗೂ ಒಂದು ವಾರ ಹೆಚ್ಚು ಕಮ್ಮಿ, ಅವರು ಮುಂಗಂಡು ಬಿಟ್ಟಿದ್ರು, ಸ್ವಲ್ಪ ನಾನು ಹಿಂಗಂತಿದೆ, ಒಂದು ವಾರ ಹೆಚ್ಚು ಕಮ್ಮಿ ಇತ್ತು. ಆಮೇಲೆ ಎಲ್ಲ ಮಳೆ ಚೆನ್ನಾಗಾಯಿತು, ಬೆಳೆ ಬರ್ತಾ ಇತ್ತು. ನಾನು ಮತ್ತು ದಿವಸ ನೋಡ್ತಾನೆ ಇದ್ದೆ, ಕಂಪೇರ್ ಮಾಡ್ತಾ ಇದ್ದೆ ಅವ್ರ ವ್ಯವಸಾಯದ ಬಗ್ಗೆ ನನ್ನ ವ್ಯವಸಾಯದ ಬಗ್ಗೆ ಕಂಪೇರ್ ಮಾಡ್ತಾ ಇದ್ದೆ. ನಂದೇನಂತ ಏನು ಕಮ್ಮಿ ಇದ್ದಿದ್ದಿಲ್ಲ, ಅವ್ರಿಗಿಂತ ಚೆನ್ನಾಗೇ ಇತ್ತು ಬೆಳೆ. ಆಮೇಲೆ ಇಳುವರಿ ನಾವು ಕಂಪೇರ್ ಮಾಡಬೇಕಾಗ್ತದಲ್ಲ, ಮತ್ತು ಇಳುವರಿ ನಾನು ಅವರಲ್ಲಿ ಎಷ್ಟು ಬಂತು, ನಮ್ಮಲ್ಲಿ ಎಷ್ಟು ಬಂತು ಅಂತ ಇಳುವರಿ ಕಂಪೇರ್ ಮಾಡಿದಾಗ ಲಾಸ್ಟಿಗೆ ಎಕರೆಗೆ ನಂದು 1.5 ಚೀಲ ಜಾಸ್ತಿ ಬಂತು ಇಳುವರಿ. ವ್ಯವಸಾಯ ಇಲ್ಲಿ ಮಾಡೇ ಇಲ್ಲ, ಆದರೂ ಇಳುವರಿ ಜಾಸ್ತಿ ಬಂತು. ಕಾರಣ ಇಷ್ಟೇ, ವ್ಯವಸಾಯ ಮಾಡಿದರೆ ಅಧಿಕ ಇಳುವರಿ ಬರ್ತದೇನು ಕಾಯಂಇಲ್ಲ, ಆದರೆ ನಮ್ಮ ಭೂಮಿಯ ಗುಣಧರ್ಮಗಳನ್ನು ತಿಳ್ಕೊಂಡು ಆ ಭೂಮಿಯ ತಾಕತ್ ಮಾಡಲಿಕ್ಕೆ, ಶಕ್ತಿ ಕೊಡಲಿಕ್ಕೆ ನಾವು ಏನು ಪರ್ಯಾಯವಾಗಿ ಏನೇನು ಮಾಡಬೇಕಂತ ಒಬ್ಬ ರೈತನು ಯೋಚನೆ ಮಾಡಬೇಕಾಗ್ತದೆ. ಈಗ ಆ ನಿಟ್ಟಿನಲ್ಲಿ ಖರ್ಚು ಮಾಡಿದರೆ, ಭೂಮಿ ತಾಕತ್ತು ಮಾಡಲಿಕ್ಕೆ ಖರ್ಚು ಮಾಡಿದರೆ ಅದು ಯಾವಾಗಾದರೂ ಫಿಕ್ಸೆಡ್ ಇದ್ದಂಗೆ ನಮಗೆ ಆದಾಯ ಕೊಟ್ಟೇ ಕೊಡ್ತದೆ. ಅನವಶ್ಯಕವಾಗಿ ಉಳುಮೆ ಮಾಡಿ ಖರ್ಚು ಮಾಡೋದ್ರಿಂದ ಅದರಿಂದ ರೈತರಿಗೆ ಭಾಳ ಲಾಭ ಆಗೋದಿಲ್ಲ. ಅದಕ್ಕೋಸ್ಕರ ಭೂಮಿಗೆ ತಕ್ಕಂತೆ ವ್ಯವಸಾಯ ಮಾಡೋದು ಮತ್ತು ಸಂದರ್ಭಕ್ಕೆ ತಕ್ಕಂತೆ ವ್ಯವಸಾಯ ಮಾಡೋದನ್ನು ನಾವು ಕಲಿಬೇಕಾಗ್ತದೆ. ಉಳುಮೆ ಎಷ್ಟು ಕಮ್ಮಿ ಮಾಡ್ತಾವೋ ಅಷ್ಟು ಒಳ್ಳೆಯದು. ಕಮ್ಮಿ ಉಳುಮೆ ಮಾಡಿ ಅಧಿಕ ಲಾಭ ನಾವು ಪಡ್ಕೋಬೋದು, ಖರ್ಚನ್ನು ಕಮ್ಮಿ ಮಾಡ್ಬೋದು. ಈ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡಿದ್ದೀನಿ, ಯಶಸ್ವಿನೂ ಆಗಿದ್ದೀನಿ. ಆಮೇಲೆ ಅಲ್ಲಿ ಮುಖ್ಯ ಬೆಳೆ ಏನಿದು ಮೆಕ್ಕೆಜೋಳ ಇತ್ತು, ಪಕ್ಕಕ್ಕೆಲ್ಲ ಏನು ಮೆಕ್ಕೆಜೋಳ ಇದ್ವು, ಅದಕ್ಕಿಂತ ನಂದು ಭಾಳ ಚೆನ್ನಾಗಿ ಬಂತು ನೋಡಿ. ಈಗ ನಾನು ಹೇಳಿ ಮೊದಲೇ ಹೇಳಿದೆ, 4 ಎಕರೆಗೆ ಏನಿದ್ರು ಕೂಡ ನೀವು ಕಲ್ಟಿವೇಷನ್ ಮಾಡಿದ್ರೆ ಒಂದು 10,000 ರೂಪಾಯಿ ಖರ್ಚು ಬರುತ್ತೆ ಅಂತ. ನಂದು ಅವತ್ತಿಂದ ಬಿತ್ತಿದ ದಿವಸ ನಾನು ನೋಡಿದೆ ನಂದು ಎಷ್ಟು ಖರ್ಚು ಬರುತ್ತೋ ನಂದು ಆ 4 ಎಕರೆ ಹೊಲಕ್ಕೆ. ನಾನು ಮೊದಲಿಗೆ ಮಾಡ್ತಕ್ಕಂಥ ವ್ಯವಸಾಯಕ್ಕೂ ಈಗ ಮಾಡ್ತಕ್ಕಂಥ ವ್ಯವಸಾಯಕ್ಕೂ ಏನು ವ್ಯತ್ಯಾಸ ಇದೆ ಅಂತ ನಾನು ನೋಡಿದಾಗ, ಅದೇ ಅವತ್ತಿನ ದಿವಸ ನಾನು ಖರ್ಚು ಮಾಡಿದ್ದೆ 10,000. ಮೊದಲಿಗೆ ನಾನು ಏನು ಖರ್ಚು ಮಾಡೇ ಇಲ್ಲ, ಮೊದಲಿಗೆ ವ್ಯವಸಾಯ ನಾನು ಉಳುಮೆ ಪಾಡೆ ರಂಟಿ ಗಿಂಟಿ ಹೊಡೆದಿದ್ರೆ 10,000 ಖರ್ಚು ಮಾಡಬೇಕಾಗಿತ್ತು. ಬಟ್ ನಾನು ಡೈರೆಕ್ಟ್ ಬಿತ್ತಿದ್ರಿಂದ ನಾನೇನು ಮಾಡಿದೆ, ಬಿತ್ತ ದಿವಸ 10,000 ಆಯ್ತು ನಂದು. ಹೆಂಗೆ ಅಂತಂದರೆ 4 ಚೀಲ ಗೊಬ್ಬರ 5,000, 3,000 ರೂಪಾಯಿ ಮೆಕ್ಕೆಜೋಳ ಬೀಜ, 2,000 ರೂಪಾಯಿ ಟ್ಯಾಕ್ಟ್ರಿ ಬಾಡಿಗೆ, 10,000 ರೂಪಾಯಿ ಅಷ್ಟೇ ನಾನು ಖರ್ಚು ಮಾಡಿದ್ದು. ಮತ್ತು ಏನು ಖರ್ಚು ಮಾಡೇ ಇಲ್ಲ. ಹಾಗಾಗಿ 10,000 ರೂಪಾಯಿ ಮೊದಲೇ ವ್ಯವಸಾಯಕ್ಕೆ ಖರ್ಚು ಮಾಡೋ ಬದಲಿ ಭೂಮಿ ನೋಡಿಕೊಂಡು ನಮ್ಮ ಹಿಡಿತಕ್ಕೆ ಆ ಭೂಮಿ ತಗೊಂಡು, ಅಂದರೆ ಕಮ್ಮಿ ಉಳುಮೆ ಮಾಡಿ ನಮ್ಮ ಹಿಡಿತದೇ ಇರಬೇಕು ಆ ಭೂಮಿ, ಕಮ್ಮಿ ಉಳುಮೆ ಮಾಡಿಕೊಂಡು ನಮ್ಮ ಹಿಡಿತದಲ್ಲೇ ಆ ಭೂಮಿ ಹಿಡ್ಕೊಂಡು ಅದಕ್ಕೆ ಬಲವರ್ಧನೆ ಮಾಡಿಕೊಂಡು ನಾವು ಏನು ವ್ಯವಸಾಯ ಮಾಡಿದ್ರೆ ನಮ್ಗೆ ಇಳುವರಿ ಜಾಸ್ತಿ ತೆಗಿಬೋದು ಅಂತ ಯೋಚನೆ ಮಾಡಿ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದಾಗ, ನಾನು ಉಳುಮೆ ರೈತವಾಗಿ ಯೋಚನೆ ಮಾಡಿದಾಗ ನನಗೆ ಸಾಕಷ್ಟು ಲಾಭ ಆಯಿತು ಬೇರೆಯವ್ರು ಕಂಪೇರ್ ಮಾಡಿದಾಗ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ. ಒಳ್ಳೆ ಮಾತಾಡಿದ್ರಿ ಸೋಮಶೇಖರ್. ಯಾಕಂತಂದ್ರೆ ಈಗ ಕೃಷಿಯಲ್ಲಿ ಲಾಭ ಪಡ್ಕೋಬೇಕು ಅಂತಂದ್ರೆ ನಮ್ಮ ವೆಚ್ಚಗಳಿಗೆ ಕಡಿವಾಣ ಹಾಕೋದು ಕೂಡ ಬಹಳ ಮುಖ್ಯ ಆಗತ್ತೆ. ನಾವು ಹೆಚ್ಚು ಹೆಚ್ಚು ಖರ್ಚು ಮಾಡಿ ಹೆಚ್ಚು ಇಳುವರಿ ತಗೋಬೇಕು, ಅದರಿಂದ ಲಾಭ ಮಾಡಬೇಕು ಅಂತೇಳಿ ಲೆಕ್ಕಾಚಾರದ ಬದುಕಿನಲ್ಲಿ ಕೃಷಿಕ ಕಳೀಲಿಕ್ಕೆ ಆಗೋದಿಲ್ಲ. ಅದ್ರ ಮುಂಚೆನೆ ಸ್ವಲ್ಪ ಆಲೋಚನೆ ಮಾಡಿ ನಮ್ಮ ವೆಚ್ಚವನ್ನು ಕಡಿಮೆ ಮಾಡಿಕೊಂಡ್ರೆ ನಾವು ಹೆಚ್ಚು ಲಾಭ ಗಳಿಸ್ಲಿಕ್ಕೆ ಸಾಧ್ಯವಿದೆ ಅಂತೇಳಿ ನೀವು ನಿರೂಪಣೆ ಮಾಡಿ ತೋರಿಸಿದಿರಿ. ಇದರಲ್ಲಿ ನನ್ನೊಂದು ಕುತೂಹಲದ ಪ್ರಶ್ನೆ ಅಂತಂದ್ರೆ, ನೀವು ಉಳುಮೆ ಮಾಡದೇ ಇದ್ದದ್ದು ಕೂಡ ಭೂಮಿಯ ಫಲವತ್ತತೆಗೆ ಕಾರಣ ಆಯ್ತಾ ಹಾಗೆ? ಹೌದು, ಇಲ್ಲಿ ವೈಜ್ಞಾನಿಕವಾಗಿ ನಾನು ಇದನ್ನೆಲ್ಲ ಕುಲಂಕುಷವಾಗಿ ಪರಿಶೀಲನೆ ಮಾಡಿದೆ. ಈಗ ನಾನು ಯಾವುದೋ ಒಂದು ಏನೋ ಮಾಡಬೇಕಂತಲ್ಲ, ಯಾಕಂದ್ರೆ ಕೆಲವಾರು ವೈಜ್ಞಾನಿಕವಾಗಿ ಅದನ್ನು ನಾನು ಪ್ರೂಫ್ ಮಾಡ್ತೀನಿ. ಈಗ ಯಾಕಂತಂದರೆ ನಾವು ಮೈಕ್ರೋ ಆರ್ಗ್ಯಾನಿಸಮ್ ಅಂತಂದರೆ ಏನು, ಸೂಕ್ಷ್ಮಾಣುಜೀವಿಗಳು ಇಲ್ಲ ಅಂದರೆ ಭೂಮಿಯಲ್ಲಿ ನಾವು ಬದುಕೋಕ್ಕೆ ಸಾಧ್ಯತೆಯೇ ಇಲ್ಲ. ಆ ಸೂಕ್ಷ್ಮಾಣುಜೀವಿಗಳು ಯಾವ ಪರಿಸ್ಥಿತಿಯಲ್ಲಿ ಇರ್ತಾವಂತ ನನಗೊಂದು ಕ್ವಶನ್ ಬಂತು. ಯಾವ್ಯಾವ ಪರಿಸ್ಥಿತಿಯಲ್ಲಿ ಆ ಸೂಕ್ಷ್ಮಾಣುಜೀವಿಗಳು ಇರ್ತವೆ, ಅದಕ್ಕೆ ಮುಂದಿನ ಮತ್ತು ಹೆಂಗೆ ಮಾಡಬೇಕಾಗುತ್ತೆ, ನಮ್ಮ ಭೂಮಿಯಲ್ಲಿ ಅವು ಇರಬೇಕಂದ್ರೆ ಅವನ್ನ ನಾವು ಸಮೃದ್ಧಿ ಮಾಡಬೇಕಲ್ಲ, ಸಮೃದ್ಧಿ ಮಾಡಿದ್ರೆ ಮಾತ್ರ ನಮಗೆ ಇಳುವರಿ ಇರುತ್ತೆ. ಆ ನಿಟ್ಟಿನಲ್ಲಿ ಕೆಲವಾರು ಪುಸ್ತಕಗಳನ್ನು ಓದಿ, ಕೆಲವಾರು ವಿಜ್ಞಾನಿಗಳನ್ನು ಕೇಳಿ, ಕೆಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ, ಕೆಲವಾರು ಚರ್ಚೆ ಮೂಲಕಗಳಿಗೆ ನನಗೆ ನನ್ನದೇ ಆದಕ್ಕಂಥ ಒಂದು ಅನುಭವಗಳಲ್ಲಿ ಬಂದ್ವಿ. ಆಳವಾಗಿ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ, ಮಣ್ಣು ಮೇಲುಗಡೆ ಬಂತು, ಅಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳೆಲ್ಲ ಸತ್ತು ಹೋಗ್ತವೆ, ಅವಕ್ಕೆ ಬಿಸಿಲಿಗೆ ಅಲ್ಲಿ ಬದುಕಕ್ಕೆ ದಾರಿ ಇರಲ್ಲ, ತೇವಾಂಶ ಇರಲ್ಲ. ಹಾಗಾಗಿ ಮುಖ್ಯವಾಗಿ ನಾವು ಆಳವಾಗಿ ಉಳುಮೆ ಮಾಡಿದ್ರೆ ನಾವು ಒಂದು 3-4 ಪ್ರೊಡಕ್ಷನ್ ಮಾಡ್ಬೋದು. ಏನಂತಂದರೆ ಅದಕ್ಕೆ ಮೆರಿಟ್ ಏನಂತಂದರೆ ನೀರನ್ನು ಹಿಡಿದಿಡ್ಬೋದು, ಎರಡನೇದು ಬಿಸಿಲು ಗಾಳಿ ತಿನ್ನೋದ್ರಿಂದ ಫಲವತ್ತತೆ ಆಗ್ತದಂತ, ಅದು ಎಷ್ಟು ಫಲವತ್ತೆ ಆಗ್ತೈತೋ ನನಗೆ ಗೊತ್ತಿಲ್ಲ, ಮೂರನೇದು ಮುಂದೆ ಬರತಕ್ಕಂಥ ರೋಗ ರುಜಿನಗಳನ್ನು ನಾವು ಕಮ್ಮಿ ಮಾಡ್ಬೋದು ಅಂತ ಒಂದು ಈ ಕೃಷಿ ಇಲಾಖೆ ಅಥವಾ ಅವರು ವೈಜ್ಞಾನಿಕವಾಗಿ ಅದನ್ನು ಹೇಳ್ತಕ್ಕಂಥದ್ದು. ಇದನ್ನು ಬಿಟ್ಟು ಇನ್ನೂ ಮಾಡ್ಬೋದಲ್ಲ ನಾವು ಅಂತ ಯೋಚನೆ ಮಾಡಿದಾಗ, ಈಗ ನಾವು ರಂಟಿ ಹೊಡೆಯಲಿಲ್ಲದಿಂದಲೇ ಹಾಗೆ ಬಿಟ್ಟಾಗ ಈಗ ಸೂಕ್ಷ್ಮಾಣುಜೀವಿಗಳು ಏನಾಗ್ತವೆ ಅಂತಂದರೆ ಅಲ್ಲಿ ಇರ್ತಕ್ಕಂಥ ತೇವಾಂಶದಲ್ಲೇ, ಅಂದರೆ ನಾವು ಭೂಮಿನ ತಿರುವು ಹಾಕದೇ ಇಲ್ಲದಾಗ ಇರ್ತಕ್ಕಂಥ ತೇವಾಂಶದಲ್ಲೇ ಅವು ಬದುಕೋ ಚಾನ್ಸಸ್ ಜಾಸ್ತಿ ಇರ್ತದೆ. ಮೇಲೆ ಹೊದಿಕೆ ಅಂತಂದರೆ ನಾವು ಮೆಕ್ಕೆಜೋಳದ ನಾವು ರೋಟಾವೇಟ್ರ್ ಹೊಡಿತೀವಿ ಅಥವಾ ಮೆಕ್ಕೆಜೋಳದ ಸೊಪ್ಪಿ ಹಾಗೆ ಬಿಟ್ಬಿಡ್ತೀವಿ, ಆ ಸೊಪ್ಪಿ ಇರೋದ್ರಿಂದ ಭೂಮಿಗೆ ಮುಚ್ಚಿಗೆ ಆದಂಗೆ ಆಗುತ್ತೆ. ಆ ಮುಚ್ಚಿಗೆ ಏನು ಮಾಡೋದು, ನೀವು ನೋಡ್ರಿ ಯಾವುದಾದ್ರಾಗಲಿ ಭೂಮಿ ಯಾವತ್ತಿಗೂ ಮುಚ್ಚಿಟ್ಟಷ್ಟು ಇದ್ದಷ್ಟು ಫಲ ಓಪನ್ ಮಾಡಿದಾಗ ಇರಲ್ಲ, ಮಲ್ಚಿಂಗ್ ಮಾಡ್ರಿ ಅಂತಾರೆ. ನೀವು ಅದನ್ನ ಭೂಮಿನ ಬಿಚ್ಚಿಟ್ರೆ ಅದು ಫಲವತ್ತತೆ ಹಾಳಾಗ್ತೈತಿ, ಮುಚ್ಚಿಟ್ರೆ ಮಾತ್ರ ಫಲವತ್ತತೆ ಜಾಸ್ತಿ ಆಗ್ತೈತಿ. ಕಾರಣ ಇಷ್ಟೇ, ಅಲ್ಲಿರ್ತಕ್ಕಂಥ ಜೀವಾಣುಗಳು ವ್ಯವಸಾಯ ಮಾಡೋಕೆ ಸ್ಟಾರ್ಟ್ ಮಾಡ್ತವೆ, ಅವೇ ವ್ಯವಸಾಯ ಮಾಡ್ತವೆ, ಅವೇ ವ್ಯವಸಾಯ ಮಾಡಿಬಿಟ್ಟು ನಮಗೆ ಒಳ್ಳೆ ಉತ್ಪಾದನೆ ಕೊಡ್ತವೆ. ಆ ಸೂಕ್ಷ್ಮಾಣುಜೀವಿಗಳು ವ್ಯವಸಾಯ ಮಾಡಲಿಕ್ಕೆ ನಾವು ಒಂದು ಸೂಕ್ತವಾದ ವಾತಾವರಣ ನಿರ್ಮಾಣ ಮಾಡಬೇಕಾಗುತ್ತೆ. ಆ ನಿರ್ಮಾಣ ಮಾಡಬೇಕಪ್ಪ ಅಂತಂದರೆ ನಾವು ಜಾಸ್ತಿ ಉಳುಮೆ ಮಾಡಿದ್ರೆ ಆ ಸೂಕ್ಷ್ಮಾಣುಜೀವಿಗಳು ಬದುಕೋ ಸಾಧ್ಯತೆ ಭಾಳ ಕಮ್ಮಿ. ಅದಕ್ಕೆ ಉಳುಮೆನ ನಾವು ಕಮ್ಮಿ ಮಾಡಿದಾಗ ಆ ಭೂಮಿಯಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಇರ್ತಕ್ಕಂಥ ತೇವಾಂಶದಲ್ಲೇ ಬದುಕಿ ಅಲ್ಲೇ ತಮ್ಮ ಜೀವನ ಚಕ್ರಗಳನ್ನು ಪೂರೈಸೋದ್ರಿಂದ ರೈತರಿಗೆ ಲಾಭ ಆಗುತ್ತೆ. ಆ ನಿಟ್ಟಿನಲ್ಲಿ ಅದಕ್ಕೆ ನಾನು ಆದರೂ ಯೋಚನೆ ಮಾಡಿದೆ. ಈಗ ನಾನು ಸಣ್ಣ ಉದಾಹರಣೆ ಕೊಡ್ತೀನಿ. ನಾವು ಈಗಿನ ವ್ಯವಸಾಯಕ್ಕೆ ಸ್ವಲ್ಪ ಹಿಂದೆ ಮಾಡ್ತಕ್ಕಂಥ ವ್ಯವಸಾಯದ ಏನು ಮಾಡ್ತಾ ಇದ್ದೀವಿ ಅಂದರೆ ನಾವೆಲ್ಲ ಜೋಳ ಪೋಳ ಹಾಕಿದಾಗ ಅದನ್ನು ಕೊಯ್ದುಬಿಟ್ಟು ಗೂಡು ಹಾಕ್ತಿದ್ವಿ, ಆ ನವಣಿ ಗೂಡು ಹಾಕ್ತಿದ್ವಿ, ಶೇಂಗಾದ ಗೂಡು ಹಾಕ್ತಿದ್ವಿ ಹೊಲದಲ್ಲಿ ನಾವು. ಆಮೇಲೆ ಆ ಗೂಡು ತೆಗೆದಾದ್ಮೇಲೆ ಎಲ್ಲ ಒಕ್ಕಲಿ ಆದ್ಮ್ಯಾಗ ತೆಗೆದಾದ್ಮ್ಯಾಗ ಆ ಗೂಡಿನ ಕೆಳಗೆ ಬರೋ ವರ್ಷ ಭಾಳ ಚೆನ್ನಾಗಿ ಬೆಳೀತಿತ್ತು, ಆ ಗೂಡು ಕೆಳಗೆ ಮಾತ್ರ ಸೈಡ್ ಅಷ್ಟಕ್ಕೊಂದು ಬೆಳೀತಿದ್ರು. ಕಾರಣ ಏನು, ಅಲ್ಲಿ ಭೂಮಿ ಓಪನ್ ಆಗಿಲ್ಲ, ಮುಚ್ಚಿದ್ವಿ, ಗೂಡು ಹಾಕಿದ್ವಿ, 4-5 ತಿಂಗಳು ಬಿಸಿಲು ಬಿಡೋದಿಲ್ಲ, ಆದರೂ ಕೂಡ ಅಲ್ಲಿ ಫಲವತ್ತತೆ ಇದೆ, ಆದರೂ ಕೂಡ ಅಲ್ಲಿ ಬೆಳೆ ಚೆನ್ನಾಗಿದೆ. ಭೂಮಿನ ಓಪನ್ ಮಾಡಿಲ್ಲಲ್ಲ, ಎಲ್ಲ ಗೂಡಿದೆ ಅಲ್ಲಿ, ಆ ಭೂಮಿ ಆ ಗೂಡಿನ ಕೆಳಗಡೆ ಮಣ್ಣು, ಆ ಗೂಡಿನ ಕೆಳಗಡೆ ಇರತಕ್ಕಂಥ ಮಣ್ಣು ಪ್ರಕೃತಿ ದತ್ತವಾಗಿ ತಾನೇ ವ್ಯವಸಾಯ ಮಾಡ್ಕೊಂಡಿದೆ ಸೂಕ್ಷ್ಮಾಣು ಜೀವಿಗಳಿಂದ, ಅಲ್ಲಿ ತಾನೇ ಫಲವತ್ತತೆ ಆಗಿದೆ. ನಾವು ಭೂಮಿನ ಮುಚ್ಚಿಟ್ಟರೂ ಕೂಡ ಫಲವತ್ತತೆ ತಾನಾಗೇ ಆಗಿದೆ, ಹಾಗಾಗಿ ಅಲ್ಲಿ ಚೆನ್ನಾಗಿ ಬೆಳೆ ಬರ್ತಾ ಇದೆ. ಇಲ್ಲಿ ನಾವು ಓಪನ್ ಮಾಡಿದ್ದು ಭೂಮಿ ಚೆನ್ನಾಗಿ ಬೆಳೆ ಬರ್ತಾಯಿಲ್ಲ. ಅಲ್ಲಿ ಆ ರೀತಿ ನಾನು ಯೋಚನೆ ಮಾಡಿದಾಗ ಹೌದಲ್ಲ, ಇದು ಕರೆಕ್ಟ್ ಇದೆ, ಯಾಕೆ ನಾವು ಅದನ್ನೆಲ್ಲ ಮಾಡಬೇಕು, ನಾವು ಮಲ್ಚಿಂಗ್ ಭೂಮಿ ಹೊದಿಕೆ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲಿ ಒಣ ಬೇಸಾಯದಲ್ಲಿ ಮಲ್ಚಿಂಗ್ ಮಾಡೋದು ಭಾಳ ಕಷ್ಟ, ನೀರಾವರಿ ಅಥವಾ ಹಾರ್ಟಿಕಲ್ಚರ್ ಕ್ರಾಪ್ನಲ್ಲಿ ನಾವು ಮಲ್ಚಿಂಗ್ ಮಾಡ್ಬೋದು, ಅದಕ್ಕೆ ಅವಕಾಶಗಳು ಭಾಳ ಇರ್ತವೆ. ಆ ನಿಟ್ಟಿನಲ್ಲಿ ಸಾಕಷ್ಟು ರೈತರು ಪ್ರಯತ್ನ ಮಾಡಿದ್ದಾರೆ. ಒಣ ಬೇಸಾಯದಲ್ಲಿ ಮಲ್ಚಿಂಗ್ ಮಾಡಲಿಕ್ಕೆ ಭಾಳ ಕಷ್ಟ, ದನಗಳು ಇರ್ತವೆ, ಗಾಳಿಗೆ ಹಾರೋಗುತ್ತೆ, ಇನ್ನೆಲ್ಲ ಪ್ರಾಬ್ಲಮ್. ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ನಾವು ಇಟ್ಕೊಂಡು ಯಾವ ರೀತಿಯಲ್ಲಿ ನಾವು ವ್ಯವಸಾಯ ಮಾಡ್ಬೋದು, ಯಾವ ರೀತಿಯಲ್ಲಿ ಮಲ್ಚಿಂಗ್ ಮಾಡ್ಬೋದು, ಆ ನಿಟ್ಟಿನಲ್ಲಿ ನಾವು ರೈತರು ಪ್ರಯತ್ನ ಮಾಡಬೇಕು. ಮಲ್ಚಿಂಗ್ ಮಾಡಿದರೆ ಭೂಮಿ ಭಾಳ ಫಲವತ್ತತೆ ಆಗ್ತೈತಿ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಈ ಮೈಕ್ರೋ ಆರ್ಗಾನಿಸಮ್ ಜೀವಾಣುಗಳನ್ನು ಹಿಡಿದಿಟ್ಟೋ ಸಲುವಾಗಿ, ಆ ಜೀವಾಣುಗಳು ಅಭಿವೃದ್ಧಿ ಹೊಂದಿದರೆ ನಾವು ಅಭಿವೃದ್ಧಿ ಹೊಂದುವಂಥ ಒಂದು ಕಲ್ಪನೆಯಲ್ಲಿ ನಾನು ಆ ಜೀವಾಣುಗಳನ್ನ ಏನು ಬೇಕೋ ಆ ಪೂರಕ ವಾತಾವರಣ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇನೆ. ತುಂಬ ಸಂತೋಷ ಸೋಮಶೇಖರ್, ಯಾಕಂತಂದರೆ ಈ ಭೂಮಿ ಈ ಮಣ್ಣು ನಿರ್ಜೀವ ವಸ್ತು ಅಲ್ಲ, ಇಲ್ಲಿ ಅಸಂಖ್ಯವಾದಂಥ ಸೂಕ್ಷ್ಮಾಣು ಜೀವಿಗಳು ಇರುತ್ತವೆ, ಅವುಗಳನ್ನು ಬದುಕಿಸಿದರೆ ಮಾತ್ರ ಭೂಮಿ ಬದುಕತ್ತೆ, ಅದರ ಫಲವತ್ತತೆ ಬದುಕತ್ತೆ ಅಂತ ಹೇಳಿದ್ರಿ. ಇದರ ಜೊತೆಗೆ ಒಬ್ಬ ರೈತ ನಿಜವಾದ ಅರ್ಥದಲ್ಲಿ ಸ್ವತಂತ್ರವಾಗಿ ಇರಬೇಕು ಅಂತಂದರೆ ಆತ ತನ್ನ ಆಹಾರವನ್ನು ತಾನೇ ಸಿದ್ಧ ಮಾಡ್ಕೋಬೇಕು, ತಾನೇ ಬೆಳ್ಕೋಬೇಕು. ಕೇವಲ ಮಾರುಕಟ್ಟೆಗಾಗಿ ಅಷ್ಟೇ ಅಲ್ಲ, ತನ್ನ ಆಹಾರವನ್ನು ತಾನು ಬೇರೆ ಕಡೆಯಿಂದ ಕೊಂಡ್ಕೊಳ್ಳದೆ ತಾನೇ ತನ್ನ ಭೂಮಿಯಿಂದ ಪಡ್ಕೊಳ್ಳುವಂಥ ಸ್ಥಿತಿಯಲ್ಲಿದ್ದರೆ ನಿಜವಾದ ಸ್ವತಂತ್ರ ಕೃಷಿಕ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಿಮಗೆ ಮನೆಗೆ ಬೇಕಾದಂಥ ಎಲ್ಲ ಆಹಾರವನ್ನು ನೀವೇ ಬೆಳ್ಕೋತೀರಿ ಅಂತ ಹೇಳಿದ್ರಿ. ಆ ಅನುಭವ ಹೇಗೆ ಮತ್ತು ಆ ವಿಚಾರ ಯಾಕೆ ಬಂತು? ಇಲ್ಲಿ ಒಬ್ಬ ರೈತನಾಗಿ ಕೆಲವಾರು ಅನಿವಾರ್ಯತೆಗಳು ಸೃಷ್ಟಿಯಾಗ್ತವೆ. ನಾವು ಕಮರ್ಷಿಯಲ್ ಆಗಿ ಬೆಳೀಲೇಬೇಕಾಗುತ್ತೆ, ನಾವು ಆರ್ಥಿಕವಾಗಿ ಲಾಭ ಮಾಡಲೇಬೇಕಾಗುತ್ತೆ, ಅದು ಒಬ್ಬ ವಿಷಯ. ಯಾರೂ ಸಮಾಜಕ್ಕೋಸ್ಕರ ಅಥವಾ ಬೇರೆ ಏನೋ ಅದಕ್ಕೋಸ್ಕರ ಅದು ಬದುಕೋದು ಭಾಳ ಕಷ್ಟ. ಯಾಕಂದರೆ ಮೊದಲು ತಾನು ಬದುಕಬೇಕಾಗ್ತೈತಿ, ಆಮೇಲೆ ಸಮಾಜ ಬದುಕಬೇಕು, ತಾನೇ ಇಲ್ಲಾಂದರೆ ಸಮಾಜ ಇರಲ್ಲ. ರೈತರು ಈಗ ನಾನು ಆ ನಿಟ್ಟಿನಲ್ಲಿ ಏನು ಮಾಡಿದೆ ಅಂತಂದರೆ, ಕೆಲವಾರು ಈಗ ಸ್ವಲ್ಪ ಭೂಮಿ ನಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನನ್ನ ಬೆಳೆ ನಾನೇ ಯಾಕೆ ಬೆಳ್ಕೋಬಾರ್ದು, ವಿಷರಹಿತ ಆಹಾರ ನಾನು ಯಾಕೆ ಉಣ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಈ ಮಾರ್ಕೆಟ್ನಲ್ಲಿ ಸಾಕಷ್ಟು ವಿಷಯುಕ್ತ ಆಹಾರಗಳು ಬರ್ತಾ ಇದ್ದಾವೆ. ಒಬ್ಬ ಸಣ್ಣ ರೈತನಾಗಿ ಒಬ್ಬ ದೊಡ್ಡ ರೈತರಾಗಲಿ, ತಮ್ಮ ಆಹಾರನ ಅಂದರೆ ಅಲ್ಪ ಪ್ರಮಾಣದಲ್ಲಿ ತಮಗೆ ಆರ್ಥಿಕವಾಗಿ ಅನಾನುಕೂಲತೆ ಆಗದೇ ರೀತಿಯಲ್ಲಿ, ಆರ್ಥಿಕವಾಗಿ ಅವರಿಗೆ ತೊಂದರೆ ಆಗದೇ ರೀತಿಯಲ್ಲಿ ಏನಾದರೂ ಮಾಡ್ಕೋಬೋದು ಅಂತ ಒಂದು ಕಲ್ಪನೆ ಬಂತು ನನಗೆ. ಆ ನಿಟ್ಟಿನಲ್ಲಿ ಏನು ಮಾಡಿದೆ, ನೀವು ನಮ್ಮ ಮನೆಗೂ ಆಹಾರ ಆಗಬೇಕು ಮತ್ತು ನನಗೆ ಬೇರೆ ಮೂಲದಿಂದನೂ ದುಡ್ಡು ಬರಬೇಕು, ಆರ್ಥಿಕವಾಗಿ ಸಫಲತೆಯೇ ಇರಬೇಕು ಮತ್ತು ನನ್ನ ಮನೆಗೆ ಆಹಾರ ಆಗಬೇಕು. ಆ ನಿಟ್ಟಿನಲ್ಲಿ ಒಬ್ಬ ರೈತರಾಗಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಾನು ಒಂದು ಕಾಲ ಎಕರೆಯಲ್ಲಿ 12 ಬೆಳೆಯನ್ನು ಮಾಡಿದ್ದೆ. ನಿಮಗೆ ಆಶ್ಚರ್ಯ ಆಗುತ್ತೆ, 12 ಬೆಳೆ ಅಂದರೆ ಏನು, ಹೆಂಗೆ, ಯಾವ ರೀತಿ ಮಾಡಬೇಕು ಮತ್ತು ಅದರಲ್ಲಿ ಏನು ನಮಗೆ ಲಾಭ ಸಿಗುತ್ತೆ ಅಂತ. ನಾವು ಯಾರಾದರೂ ವ್ಯವಸಾಯ ಮಾಡೋದು ಯಾವುದಕ್ಕೆ, ನಾವು ಲಾಭಕ್ಕೋಸ್ಕರನೇ ಮಾಡ್ತಾ ಇದ್ದೀವಿ. ಮತ್ತು ಆ ಲಾಭನ ಭೂಮಿಗೆ ಪೂರಕವಾಗಿ ಮತ್ತು ಪ್ರಕೃತಿಗೆ ಪೂರಕವಾಗಿ ನಾವು ಹೆಂಗೆ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ನಾನು ತೊಗರಿನ ಮೇನ್ ಕ್ರಾಪ್ ಆಗಿ ಅದನ್ನು ತಗೊಂಡೆ. ನಾವು ತೊಗರಿ ಬೆಳೀತಾ ಇದ್ದೀವಿ, ನಮಗೆ ಅದು ಆರ್ಥಿಕ ಬೆಳೆ. ಒಂದು ಕಾಲ ಎಕರೆಯಲ್ಲಿ ನಾವು ತೊಗರಿ ಮಾಡಬೇಕು, ಒಳ್ಳೆ ತಳಿ ತೊಗೊಂಬರಬೇಕು, ತೊಗರಿ ಮಾಡಬೇಕಂತ ಒಂದು ನಿರ್ಧಾರ ಮಾಡಿದ್ವಿ. ಮತ್ತು ತೊಗರಿ ಸಾಲಿನಲ್ಲಿ ನಡುವೆ ಅಕ್ಕಡಿ ಬೆಳೆಯಾಗಿ ಬೇರೆ ಬೇರೆ ಎಲ್ಲ ಬೆಳಿಬೋದಲ್ಲ, ಮತ್ತು ಅಕ್ಕಡಿ ಸಾಲಿನಲ್ಲಿ ಬೇರೆ ಬೆಳಿಬೋದು, ಬೆಳೀತಾ ಇದ್ದಾವೆ. ಸಾಕಷ್ಟು ರೈತರು ಮೆಕ್ಕೆಜೋಳದಲ್ಲಿ ತೊಗರಿನ ಅಕ್ಕಡಿ ಸಾಲಾಗಿ ಬೆಳೀತಾರೆ, ಸಜ್ಜೆಯಲ್ಲಿ ಬೆಳೀತಾರೆ, ರಾಗಿಯಲ್ಲಿ ಬೆಳೀತಾರೆ, ಬೇರೆ ಬೇರೆ ಅಕ್ಕಡಿ ಸಾಲಗಳಲ್ಲಿ ಬೇರೆ ಬೇರೆ ಇದರಲ್ಲಿ ವ್ಯವಸಾಯದಲ್ಲಿ ಅಕ್ಕಡಿ ಸಾಲಾಗಿ ತೊಗರಿನ ಹಾಕ್ತಾ ಇದ್ದಾವೆ. ಆದರೆ ತೊಗರಿನೇ ಮೇನ್ ಕ್ರಾಪ್ ಮಾಡ್ಕೊಂಬಿಟ್ಟು ಅಕ್ಕಡಿ ಸಾಲಿನಲ್ಲಿ ನನಗೆ ಮನೆಗೆ ಬೆಳೆಯೋಕ್ಕಾಗ್ತಕ್ಕಂಥ ದವಸ ಧಾನ್ಯಗಳನ್ನ ಯಾಕೆ ಬೆಳ್ಕೋಬಾರ್ದು ಅಂತ ನನಗೆ ಒಂದು ಕಲ್ಪನೆ ಬಂತು. ಅವಾಗ ನಾನೇನು ಮಾಡಿಬಿಡಿದೆ, ಸುತ್ತೂರಲಿ ನಾನು ಆ ಹೊಲಕ್ಕೆ ಏನು ಮಾಡಿದೆ, ಒಂದು ಕಾಲ ಎಕರೆಗೆ ಸೆಣಬು ಹಾಕಿದೆ. ಯಾಕಂದರೆ ನನಗೆ ಸೆಣಬು ನಾನು ಹಿಂಗಾರಿಯಲ್ಲಿ ಅದನ್ನು ಉಗ್ಗಿ ಹಸಿರೆಲೆ ಗೊಬ್ಬರ ಆಗಿ ನಾನು ಪರಿವರ್ತನೆ ಮಾಡ್ಕೊತೀನಿ ತೇವಾಂಶನ ಬಳಸ್ಕೊಂಡು. ಅದಕ್ಕೆ ನನಗೆ ಬೇಕಾಗಿತ್ತು ಸೆಣಬು. ಸೆಣಬನ್ನು ನಾನು ಆ ಬಾರ್ಡ್ರಿಗೆ ಪೂರ್ತಿ ಸೆಣಬು ಹಾಕಿದೆ. ಆಮೇಲೆ ಏನು ಮಾಡಿದೆ ಅಂತಂದರೆ, ನನಗೆ ಮನೆಗೆ ಅವಶ್ಯಕ ಇರ್ತಕ್ಕಂಥ ನವಣಿ ಬೇಕಾಗಿತ್ತು, ನವಣಿ ಊಟ ಮಾಡ್ತಾ ಇದ್ದೀವಿ, ನವಣಿ ಬೇಕಾಗಿತ್ತು. ಅದಕ್ಕೆ ಒಂದು 10 ಲೈನು ನವಣಿ ಹಾಕಿದೆ. ಆಮೇಲೆ ತೊಗರಿ ಅಕ್ಕಿ ಹಾಕಿದೆ, ನೆಕ್ಸ್ಟು ಶೇಂಗಾ ಹಾಕಿದೆ, ಮತ್ತು ತೊಗರಿ ಅಕ್ಕಿ ಹಾಕಿದೆ, ಆಮೇಲೆ ಬೆಳ್ಳುಳ್ಳಿ ಹಾಕಿದೆ ಮತ್ತು ತೊಗರಿ ಅಕ್ಕಿ ಹಾಕಿದೆ, ಉದ್ದು ಹಾಕಿದೆ ಮತ್ತು ತೊಗರಿ ಅಕ್ಕಿ ಹಾಕಿದೆ, ಎಳ್ಳು ಹಾಕಿದೆ ಮತ್ತು ತೊಗರಿ ಅಕ್ಕಿ ಹಾಕಿದೆ, ಅಲಸಂದಿ ಹಾಕಿದೆ ಮತ್ತು ಅದು ತೊಗರಿ ಅಕ್ಕಿ ಹಾಕಿದೆ. ಹಿಂಗೆ ಪ್ರತಿಯೊಂದು ಅಕ್ಕಿ ಬೆಳೆಯಾಗಿ ತೊಗರಿ ಮೇನ್ ಕ್ರಾಫು. ಆದರೆ ಅಕ್ಕಿ ನಾನು ಮಾತ್ರ ನನ್ನ ಮನೆಗೆ ಎಷ್ಟು ಬೇಕಷ್ಟು ಬೆಳೀಲಿಕ್ಕೆ ಪ್ರಯತ್ನ ಮಾಡಿದೆ. ಪ್ರತಿಯೊಂದು ತರಕಾರಿ ಮತ್ತು ಧಾನ್ಯಗಳು ನನ್ನ ಮನೆಗೆ ಏನು ಬೇಕು, ಹೆಸರು, ಉದ್ದು, ಎಳ್ಳು, ಗುರಾಳು ಇವೆಲ್ಲ ಬೇಕಾಗಿದ್ವಲ್ಲ, ಇವನ್ನೆಲ್ಲವನ್ನು ನಾನೇನು ಮಾಡಿದೆ, ತೊಗರಿ ಲೈನಿನ ಒಳಗಡೆ ಹಾಕಿದೆ. ಭಾಳ ಚೆನ್ನಾಗೆಲ್ಲ ಬಂದವು. ನನಗೆ ಒಂದು ವರ್ಷಕ್ಕಾಗಿ ನಮ್ಮ ಸರೌಂಡಿಂಗ್ ಇರತಕ್ಕಂಥ ರೈತರು ಮತ್ತು ನಮ್ಮ ಕಳ್ಳುಬಳಿಗೆ ಆಗುವಷ್ಟು ನನಗೆ ಅಲ್ಲಿ ಫಸಲು ಸಿಕ್ತು. ನವಣಿನೂ ಚೆನ್ನಾಗಾದವು. ಈಗೂ ನವಣಿ ನನ್ನ ಮನೆಯಲ್ಲಿ ಆ ನವಣಿಗಳು ಇದ್ದಾವೆ. ಇದು ಸಾವಯವ ಕೃಷಿಯಲ್ಲಿ ಮಾಡಿದ್ದು, ಯಾವುದೇ ರಾಸಾಯನಿಕ ಮತ್ತು ಗೊಬ್ಬರ ನಾನು ಬಳಸಿದ್ದಿಲ್ಲ. ಬೆಳ್ಳುಳ್ಳಿ ಆಯ್ದು ಹೀಗಾಗಿ. ಆಮೇಲೆ ಮತ್ತು ಇದು ಲಾಭದಾಯಕ ಹೆಂಗಾಯ್ತು, ಇದನ್ನು ಮಾಡಿದ್ರೆ ನಮಗೆ ಒಬ್ಬ ಲಾಭ ಆಗಬೇಕಲ್ಲ, ಹೆಂಗಾಯಿತು ಅಂದಾಗ, ನಾವು ತೊಗರಿ ಇಳುವರಿ ತೊಗೊಂಡಾಗ ನನಗೆ ಅಲ್ಲಿ 6 ಚೀಲ ತೊಗರಿ ಸಿಕ್ತು. ಅದರಲ್ಲಿ 6 ಚೀಲ ತೊಗರಿ ಸಿಕ್ತು. ಆ ತೊಗರಿ ಮಾಡಿದಾಗ ನನಗೆ ಲಾಭದಾಯಕ, ಮೆಕ್ಕೆಜೋಳ ಏನು ಬೆಳೆದಿವೋ ಅಷ್ಟೇ ಲಾಭ ನನಗೆ ಸಿಕ್ತು. ಹಾಗಾಗಿ ಇನ್ನುಳಿತಕ್ಕಂಥ ಒಳಗೆ ಬೆಳೆದಿರ್ತಕ್ಕಂಥ ಏನು ನನ್ನ ದವಸ ಧಾನ್ಯಗಳಿದಾವ ನನಗೆ ಮನೆಗಾಯಿತು, ಆರ್ಥಿಕವಾಗಿ ನನಗೆ ತೊಗರಾಯಿತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದನ್ನು ಪ್ರಯೋಗ ಮಾಡಿದ್ವಿ. ಈ ಆಲೋಚನೆ ತುಂಬ ಚೆನ್ನಾಗಿತ್ತು ಸೋಮಶೇಖರ್. ಯಾಕಂತಂದ್ರೆ ನಿಮಗೆ ಮನೆಗೆ ಬೇಕಾದಂಥ ಎಲ್ಲ ರೀತಿಯ ಆಹಾರ ಪದಾರ್ಥಗಳನ್ನು ಮತ್ತು ಆರೋಗ್ಯಯುತವಾದ ಆಹಾರವನ್ನು ನೀವೇ ಬೆಳ್ಕೊಂಡ್ರಿ, ಅದರ ಜೊತೆಗೆ ತೊಗರಿಯಿಂದ ಆರ್ಥಿಕವಾಗಿ ಲಾಭ ಕೂಡ ಪಡ್ಕೊಂಡ್ರಿ ಅಂತ ಹೇಳಿದ್ರಿ. ಈ ವಿಚಾರವನ್ನು ನಮ್ಮ ಬಹಳಷ್ಟು ರೈತರು ಗಮನಿಸ್ತಾರೆ ಮತ್ತು ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಭಾವಿಸೋಣ. ಕೃಷಿ ಹೊಂಡದಿಂದ ಶುರು ಮಾಡಿಕೊಂಡು ಈ ಎಲ್ಲ 12 ಬೆಳೆಗಳನ್ನು ಬೆಳೆಯುವವರೆಗಿನ ಎಲ್ಲ ವಿಚಾರಧಾರೆಯನ್ನು ನೀವು ನಮ್ಮ ಜೊತೆ ಹಂಚಿಕೊಂಡ್ರಿ. ನಿಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೂ ಒಣ ಬೇಸಾಯದ ಕುರಿತಾಗಿ ಜಿ ಸೋಮಶೇಖರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರುಣ್ ನಾಯಕ್. ಕಬ್ಬಿಣದ ನೇಗಿಲು ಉಳುಮಿಗೆ ಬೇಕು,

ಮಿತ್ರರೇ, ಇದೊಂದು ಪ್ರಕಟಣೆ. ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 14 ಮಂಗಳವಾರದಂದು ಸಂಜೆ 6:51. ವಿಷಯ ಬೆಳೆ ವಿಮೆ. ಈ ಕುರಿತು ಭಾಗವಹಿಸಿ ನಿಮ್ಮ ಕರೆಗಳಿಗೆ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಶ್ರೀ ಶರಣಪ್ಪ ಮುದುಗಲ್, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು, ಭಜನಗರ ಜಿಲ್ಲೆ. ಶ್ರೀ ಶರಣಪ್ಪ ಮುದುಗಲ್, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು, ವಿಜಯನಗರ ಜಿಲ್ಲೆ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 0834200093 ಅಥವಾ 2211100. ತಪ್ಪದೆ ಕೇಳಿ ನೇರ